ಜೊತೆಗೆ ಇಬ್ಬ ಮೆಚ್ಚಿನ ಮಧ್ಯವು ಬಂದಾಗದೆಲ್ಲ ಹೋಯ್ತಾ ಇತ್ತು. ಆದರೂ ಅದಕ್ಕೆ ಏನು ತೊಂದರೆ ಕೊಡಲಿಲ್ಲ. ಸಾಯಂಕಾಲ ಎಲ್ಲಿ ಕಾಣುತ್ತಿತ್ತು, ಬೆಳಗಾದ್ರೆ ಎಲ್ಲಿ ಕಾಣುತ್ತಿತ್ತು, ಬೆಳಗಾದ್ರೂ ಆಯ್ತು. ನಮ್ಮ ಬೆಳಿಗ್ಗೆ ಏಳಾದ್ರು ಪ್ರಾರಂಭ ಆಗಿರ್ತಿದ್ದೆ, ಅದರ ಸೂಚನೆಯೇ ಇರಲಿಲ್ಲ. ಯಾವುದೋ ಬದಲಾವಣೆಯಿಂದ ತೊಂದರೆ ಕೊಟ್ಟು ಪ್ರಾರಂಭ ಆಯ್ತು. ಬೆಳಿಗ್ಗೆ ಆಯ್ತು, ಸಾಯಂಕಾಲವೂ ಆಯ್ತು. ಸಿರಿಯನ್ ನಾಳೆ ಬೆಳಿಗ್ಗೆ ಇದ್ರು ನಡೀತದೆ ಅದು ಏನು, ಅದು ಅದೃಷ್ಟ ಸಿಗುತ್ತೆ. ನಾವು ಅದರ ಬಗ್ಗೆ ಪೂರ್ತಿ ತಲೆಬರಿಸಿಕೊಂಡ್ಬಿಟ್ರೆ, ಅದರ ಬಗ್ಗೆ ಹೆಚ್ಚು ನಿಗಾ ಇರಿಸಿಕೊಂಡ್ರೆ ಏನಾದ್ರು ಭಯ ಎನ್ನು ಅದಕ್ಕೆ ಆರೈಕೆ ಮಾಡಬೇಕು. ಅಂದ್ರೆ ಒಬ್ಬ ತುಂಬಾ ಆರೈಕೆ ಮಾಡ್ತಾರೆ ಅಂತ ಕಾಯ್ಕೊಂಡ್ಬಿಟ್ಟರು, ಇದು ಒಳ್ಳೆ ಉಪಚಾರ ಮಾಡ್ತಾರೆ, ಇಲ್ಲೊಂದು ಬೇಡ ಅಂತ. ಅದಕ್ಕೆ ಸಾಮಾನ್ಯವಾಗಿ ಕಾಯಿಲೆಗಳನ್ನು ಬಂದ್ರೆ ಒಂದು ಮಸ್ತ್ ಇಗ್ನೋರ್ ಇಟ್ಟು ಅದಕ್ಕೆ ಉಪಚಾರ ಮಾಡಿದ ಕೂಡಲೇ ವಿಜಯ ಮಾಡಪ್ಪ ಕೂಡ ಮನಸ್ಸು ಬರುತ್ತೆ. ಒಳ್ಳೆ ಚೆನ್ನಾಗಿ ನೋಡ್ಬೇಕಾದ್ರೆ ಇವತ್ತು ಒಳ್ಳೆ ಕೆರೆ ಮೊಸರು ಕೊಡ್ತಾರೆ, ಇಲ್ಲೇ ಕೊಡ್ತಾರೆ. ಅದರಿಂದ ಹೋಗ್ಬೇಕು ಅಂತಂದ್ರೆ ಅದು ಹೋಗ್ಬೇಕು ಅಂದ್ರೆ ಅದನ್ನ ನಾವು ಆರೈಕೆ ಮಾಡಬಾರದು, ಅದನ್ನ ಸಿಂಪ್ಲಿ ಇಗ್ನೋರ್ ಮಾಡಬೇಕು. ಅದೊಂದು ಮೆಥಡು ಹಾಗೆ ಮಾಡಿದ್ದಲ್ಲಿ ಅನುಕೂಲ ಆದಂತೆ ಅಂತಂದ್ರೆ ಕೆಲವರಿಗೆ ತೊಂದರೆ ಆಗುವುದು. ಅದಕ್ಕೂ ಒಂದು ಮಾನಸಿಕವಾದ ಸ್ಥಿರತೆ, ಒಂದು ಮಟ್ಟದಲ್ಲಿ ಅನಂತದಲ್ಲಿ ಅದು ಸಾಧ್ಯವಾಗುತ್ತೆ. ಬಹಳ ಸಖ್ಯವಾದ ಸ್ಥಿತಿಗೆ ಬಂದಿದೆ. ತುಂಬಾ ಏನಿತ್ತು ಪ್ರಾಯ ಹತ್ತಾರ ಬೆಳಿಗ್ಗೆ ನೋವು ಇರ್ಲಿಕ್ಕಿಲ್ಲ, ನೋವು ಇದ್ರೂ ಏನ್ ತೊಂದರೆ ಇಲ್ಲ. ಇವತ್ತಿನ ಹಾಗೆ ನಾಳೆ ಮತ್ತೆ ಸರತ್ ಕುಮಾರ ಉತ್ತರ ಉಪಾಸನೆಯಲ್ಲಿ ಒಂದು ಪ್ರಶ್ನೆಯನ್ನ ನಾವು ಇಟ್ಟುಕೊಂಡಿದ್ದೀವಿ. ಪ್ರಶ್ನೆಗೆ ಸರತ್ ಕುಮಾರ ಏನು ಉತ್ತರ ಕೊಡ್ತಾನೆ, ಏನು ಉಪಾಸನೆಯಲ್ಲಿ ಮಾರ್ಗದರ್ಶನ ಕೊಡ್ತಾನೆ ಅನ್ನೋದನ್ನು ನಾಳೆ ಬೆಳಿಗ್ಗೆ ಸೇರಿದ ಅದು ನೋಡೋಣ. ಓಂ ಆಪ್ಯಾಯಂತು ಮಮಾಂಗಾರಿ ವಾಕ್ಪ್ರಾಣಶ್ಚಕ್ಷುಶ್ರೋತ್ರಮನೋಬಲಇಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮನಿರಾಗುರ್ಯಾಂ ಮಾಮಹಂ ಬ್ರಹ್ಮನಿರಾಕರೋದ ನಿರಾಕರಣಮಸ್ತು ನಿರಾಕರಣಂ ಮೇಸ್ತು ಸದಾತ್ಮನಿ ನಿರತೇಯಂ ಪ್ರಶಸ್ತು ಧರ್ಮಾಸ್ತೇ ವೈ ಸಂತುತೇ. ಆಪ್ಯಾಯಂತು ಮಮಾಂಗಾನಿ ವಾಕ್ಪ್ರಾಣಶ್ಚಕ್ಷುಶ್ರೋತ್ರಮನೋಬಲಂ ಇಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮನಿರಾಕುರ್ಯಾಂ ಮಾಮಹಂ ಬ್ರಹ್ಮನಿರಾಕರೋತ್ ಅನಿರಾಕರಣಮಸ್ತ್ವ ನಿರಾಕರಣಂ ಮೇ ಅಸ್ತು ತದಾತ್ಮನಿ ನಿರತೇಯಂ ಉಪನಿಷತ್ಸು ಧರ್ಮಾಸ್ತೇ ವೈ ಸಂತು ತೇ ವೈ ಸಂತು. ಓಂ ಶಾಂತಿ ಶಾಂತಿ ಶಾಂತಿ. ನಾರದ ಸನತ್ ಕುಮಾರನ ಬಳಿ ಬಂದು ತನಗೆ ತಾನು ಅಧ್ಯಯನ ಮಾಡಿದ ಗ್ರಂಥಗಳಲ್ಲೇ ವಿಶೇಷ ಇವನ್ನು ಕೊಡಬೇಕು. ನಾನು ಅಧ್ಯಯನ ಮಾಡಿದ್ದು ಅದರ ಬಗ್ಗೆ ಸಾರ್ಥಕ್ಕೆ ಮುಖ್ಯವಿಲ್ಲ ಅಂತ ನಿವೇದಿಸಿಕೊಂಡ. ಅವನು ಅಧ್ಯಯನ ಮಾಡಿರತಕ್ಕಂತಹ 18 ವಿದ್ಯೆಗಳ ವಿವರಗಳನ್ನೆಲ್ಲ ಹೇಳಿ ನನಗೆ ಇನ್ನು ಅಧೀಹಿ ಕಥ ನನಗೆ ಅರಿವು ಕಲಿಯುತ್ತಿದ್ದ ಸರಿ. ಅವನು ಅದಕ್ಕೆ ಹಾಗೆ ಕೇಳಿದಾಗ ಎಂದೇ ತಂದೆಯ ನಮ್ಮ ಉಪಸೀದ ನಿನಗೆ ಗೊತ್ತಿತ್ತು ಅಂತಲ್ಲೆಲ್ಲ ಮೊದಲಿಗೆ ಅನುವಾದ ಮಾಡು, ಆಮೇಲೆ ನಿನಗೆ ಏನು ಹೇಳಬೇಕು ಅದನ್ನು ಹೇಳ್ತೇನೆ ಅಂತ. ಸನತ್ ಕುಮಾರ್ ಹೇಳಿದಂತೆ ತಾನು ಓದಿದ ಪುತ್ರ ತನ್ನ ಅರಿವಿಗೆ ಓದಿದಂತ ಎಲ್ಲ ಶಾಸ್ತ್ರಗಳನ್ನು ಹೇಳಿ ಅವನ ಕೊರಗನ್ನು ನೋಡಿಕೊಂಡ. ಸೋಹಂ ಮಂತ್ರ ವಿಧೇಯ ಸೋಹಂ ಭಗವಹ ಮಂತ್ರ ವಿಧೇಯವಾಸ್ಮಿ ಆತ್ಮವಿದು. ಯಾವ ಶಾಸ್ತ್ರ ಓದಿದರೂ ಕೂಡ ಆತ್ಮಜ್ಞಾನ ಬಾರದೇ ಇದ್ದಾಗ ಆ ಶಾಸ್ತ್ರದ ಅರಿವು ಪೂರ್ಣ ಆಯಿತು. ಹಾಗೆ ಎಲ್ಲಕ್ಕಿಂತ ಮುಖ್ಯ ವೇದ, ಯಾವ ಶಾಸ್ತ್ರ ಓದಿದ್ರು ಭಗವಂತನ ಅರಿವು ಬರಬೇಕು. ಅದು ಬೇರೆ ವೇದದಲ್ಲಿ ಓದಿಯೂ ಭಗವಂತನ ಅರಿವು ಬಾರದಿದ್ರೆ ಪ್ರಯಾಣಕ್ಕ ಅಲ್ವಾ. ಭಗವಂತನೇ ಕೇವಲ ಭಗವಂತನಿಗೋಸ್ಕರ ಬೇರೆ ಶಾಸ್ತ್ರಗಳು ಇತರೆ ವಿಷಯಗಳನ್ನ ಕೇಳುವ ಮೂಲಕ ಭಗವಂತನ ಹೇಳಿದ್ರೆ ವೇದ ನೇರ ಭಗವಂತನನ್ನು ಹೇಳುವಂತಹ ಗ್ರಂಥ. ಅಲ್ಲಿ ಕೂಡ ನನಗೆ ತಿಳಿದಂತೆ ಬರೀ ಮಂತ್ರಗಳು, ಮಂತ್ರ ಪ್ರತಿಪಾದ್ಯವಾಗಿರತಕ್ಕಂಥ ಪರಮಾತ್ಮ ಸ್ಪಷ್ಟವಾಗಿ ತಿಳಿಯಲಿಲ್ಲ. ತಿಳಿಯಲಿಲ್ಲ ಅನ್ನೋದು ಇಲ್ಲಿ ಎರಡು ವಿಧಾನ. ನಾರದಿನ ಅಪರೋಕ್ಷ ಜ್ಞಾನಗಳು ತಿಳಿಯಲಿಲ್ಲ ಅಂದ್ರೆ ಅವರಿಗೆ ತಿಳಿದಿದೆ. ಈ ತಿಳಿಯಲಿಲ್ಲ ಅನ್ನೋ ಮಾತಿಗೆ ಎರಡು ವಿಧವಾದಂತಹ ಅರ್ಥ. ಯಾವಾಗಲೂ ಜ್ಞಾನಿಗಳು ತಮಗೆ ಗೊತ್ತಿದೆ ಅಂತ ಹೇಳುವುದಿಲ್ಲ. ಗೊತ್ತಿಲ್ಲ ಅಂತ ಹೇಳುವುದು ಸೌಜನ್ಯ. ನನಗೆ ತಿಳಿದಿಲ್ಲ, ಅದು ನೀವು ತಿಳಿಯುವರಿ ಅಂತ ತನ್ನ ಅಜ್ಞಾನವನ್ನು ಇನ್ನೊಬ್ಬರ ಮುಂದೆ ಹೇಳಿಕೊಳ್ಳುವುದು ಸೌಜನ್ಯ. ಎರಡನೇದೊಂದು ಸತ್ಯಾಂಶ ಇದೆ, ಸುಳ್ಳದು. ತನಗೆ ಎಷ್ಟು ತಿಳಿದಿದೆಯೋ ಅದು ಸಾಲದು. ತನಗೆ ಎಷ್ಟು ತಿಳಿಬೇಕೋ ಅಷ್ಟು ತಿಳಿದಿಲ್ಲ. ಇನ್ನೂ ಅದರಲ್ಲಿ ರಹಸ್ಯವಾದ ಸಂಗತಿಗಳನ್ನು ನಿನ್ನಿಂದ ತಿಳ್ಕೋಬೇಕು. ನನಗೆ ತಿಳಿದಂತೂ ಸಾಲದು ಅನ್ನುವಂಥ ಒಂದು ನನಗೆ ಗೊತ್ತಿಲ್ಲ. ಇದು ಸೌಜನ್ಯ. ನನಗೆ ಗೊತ್ತಿದ್ದದ್ದು ಸಾಲದು ಅನ್ನೋದು ಅಷ್ಟು ಎರಡು ಮುಖವೂ ಇದೆ ಅಂತ ನನಗೆ ಗೊತ್ತಿಲ್ಲ. ಅದರಿಂದ ನಾನೇ ಹೇಳ್ತಾನೆ ನನಗೆ ಗೊತ್ತಿಲ್ಲ ಅಂದ್ರೆ ನೀವು ನನಗೆ ಹೇಳಬೇಕು. ನೀವು ತಿಳಿದಷ್ಟು ನಾನು ತಿಳಿದಿಲ್ಲ ಅನ್ನೋದು ಮುಖ, ನಿಜವಾದ ಮುಖ. ಅದರ ಜೊತೆಗೆ ಹನುಮಂತ ಲಂಕೆಯಲ್ಲಿ ಹಾರಿ ಸೀತೆಯ ಬಳಿ ಎಲ್ಲ ಮಾತುಗಳ ರಾಮನ ಸಂದೇಶವನ್ನು ಕೊಟ್ಟು ಸೀತೆಯ ಸಂದೇಶವನ್ನು ತಗೊಂಡು ಹೊರಡುವಾಗ ಬರ್ತೀವಿ ತಾಯಿ ಅಥವಾ ನಾನು ಈಗ ಒಬ್ಬನೇ ಹೋಗುದೇ ಆಯ್ತು ನಿಮ್ಮನ್ನು ಕರ್ಕೊಂಡು ಹೋಗ್ಬಿಡ್ತೀನಿ ನಾನು ಬರೋಲ್ಲ. ರಾಮಚಂದ್ರನೇ ಬಂದು ನನ್ನನ್ನು ಕರ್ಕೊಂಡು ಹೋಗಿ ಯಾಕಡೆ ಬರ್ತೀನಿ ಆಯ್ತು ಅಂತ ನನಗೆ ಸೀತೆ ಕೂಡ ಸಂಶಯ ಅಲ್ಲಪ್ಪ. ಈಗ ರಾಮಚಂದ್ರ ಸೇನಾ ಸ್ನೇಹಿತನಾಗಿ ಬಂದು ನನ್ನನ್ನು ಕರ್ಕೊಂಡು ಹೋಗ್ತಾನೆ ಅಂತ ನೀನು ಹೇಳ್ತೀನಿ. ನಾನು ಒಪ್ಕೊಂಡ್ಬಿಟ್ಟೆ, ಖುಷಿ ಆಯ್ತು ನನಗೆ. ನಾನು ರಾಮಚಂದ್ರನೇ ಬಂದು ಕರ್ಕೊಂಡು ಹೋಗ್ಲೇ ನಿನ್ನ ಬೆನ್ನ ಹತ್ತಿ ಬರೋಲ್ಲ ನಾನು. ಇವಾಗ ನೀನೇನೋ ಲಂಕೆಗೆ ಹಾರಿ ಬರ್ತೀನಿ ರಾಮಚಂದ್ರ ಅಂತ ಈ ಕಬ್ಬಿಗಳೆಲ್ಲ ಹಾಕ್ಬಹುದು. ಅವ್ರು ಬಂದು ನನ್ನನ್ನು ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿಬಿಟ್ಟಿ ನೀನು ನನ್ನ ನಂಬಿಬಿಟ್ಟೆ. ಅಂದ್ರೆ ಕಬ್ಬಿಗಳೇ ಹಾಗೆ ಬರ್ತಾರೆ. ಅದಕ್ಕೆ ಹನುಮಂತ ಕೊಟ್ಟ ಉತ್ತರ, ಈ ನಾರದನ ನನಗೆ ಏನು ಗೊತ್ತಿಲ್ಲ ಅನ್ನೋ ಪ್ರಶ್ನೆ ಸಂಪಾದಿ ಆದಂತಹ ಮಾತು ಕೊಡ್ತಾನೆ. ಮತ್ತ ಪ್ರತ್ಯವರ ಕಶ್ಚನ್ ನಾಸ್ತಿ ಸುಗ್ರೀವ ಸಮೀಪ. ಸುಗ್ರೀವನ ಪಡೆಯಲ್ಲಿ ಇರತಕ್ಕ ಕವಿಗಳಲ್ಲಿ ತೀರಾ ಅಪ್ರಯೋಜಕ ಕೊನೆಯವನು ನಾನು. ನಾನೇ ಬಂದೆ, ಇನ್ನುಳಿದ ಕವಿಗಳ ಕಥೆಯನ್ನು ಅಂತ ತಿಳಿಸಿದ್ದಾರೆ. ಸುಗ್ರೀವನ ಬಳಿ ಎಲ್ಲ ವಿಶಿಷ್ಟಾಹಂ, ನನಗಿಂತ ಹೆಚ್ಚು ಸಮರ್ಥತೆ ಇರೋದು, ಏನು ಸಾಮರ್ಥ್ಯ ಇಲ್ಲದವನ್ನ ಕೊನೆಯವನು ನಾನು. ನನಗಿಂತ ಕೆಳಗಿನ ದರ್ಜೆಯವನು ಇಲ್ಲೇ ಇಲ್ಲ ಕವಿಗಳಲ್ಲಿ. ಅಂತ ನನ್ನನ್ನು ಕಳಿಸಿದ ನಾನೇ ಬಂದೆ, ಉಳಿದ ಕವಿಗಳ ಮಾತೇನು. ಇದು ನಿಜವಾಗಿ ಸತ್ಯವಲ್ಲ, ಅದು ಸುಳ್ಳಲ್ಲ. ಯಾವಾಗಲೂ ನಮ್ಮ ಬಗ್ಗೆ ನೈಜ ಅನುಸಂಧಾನ ಅನ್ನೋದು ದೋಷ ಅಲ್ಲ ಅಂತ ಶಾಸ್ತ್ರ. ನಮ್ಮ ಬಗ್ಗೆ ನಾವು ಹೆಗ್ಗಳಿಕೆ ಹೇಳಿಕೋಬಾರದು. ನಮ್ಗೆ ಏನ್ ಗೊತ್ತಿಲ್ಲ ಅಂತ ಹೇಳುವುದು ತಪ್ಪಲ್ಲ, ಅದು ದೋಷ. ಆ ದೃಷ್ಟಿಯಿಂದ ನಾರದ ಅದ್ರ ಏನು ಗೊತ್ತಿಲ್ಲ, ಬರೇ ಮಂತ್ರ ಉರು ಹೊಡೆದಿದ್ದೇನೆ, ಆತ್ಮಜ್ಞಾನವೇ ಆಗಿಲ್ಲ ಅಂತ. ಆತ್ಮಜ್ಞಾನ ಆದ್ರೆ ಆತ್ಮ ಅಪರೋಕ್ಷ ಆಗುತ್ತೆ ಆಗಿದೆ. ಅದರಿಂದ ಅದು ಒಂದು ನೈತ್ಯಾನುಸಂಧಾನ, ಒಂದು ಸೌಜನ್ಯದ ಮಾತು. ಅನಂತರ ವಸ್ತುಸ್ಥಿತಿ ನಿಮ್ಮಷ್ಟು ನನಗೆ ತಿಳಿದಿದೆ. ನಾನು ಎಷ್ಟು ತಿಳಿದ್ರು ಇನ್ನೂ ತಿಳಿಬೇಕಾದ ಬಾಕಿ ಇದೆ ಅಂತ ಇನ್ನಷ್ಟು ತಿಳ್ಕೋಬೇಕು ಅನ್ನೋ ಬಯಕೆ ಅಷ್ಟು ಪಾಪ. ಆ ಇನ್ನಷ್ಟು ತಿಳ್ಕೋಬೇಕು ಅನ್ನೋ ಬಯಕೆಗೆ ಏನೋ ಗೊತ್ತಿಲ್ಲ ಸ್ವಾಮಿ, ಏನಾದರೂ ತಿಳಿದು ಇಷ್ಟು ಹೇಳಿದಾಗ ಯದ್ವೈ ಕಿಂಚಯಿತ ಬದ್ಧಜೇಷ್ಠ ತಂಭೋವಾಚ. ಆದರೆ ಸಂಜೆ ಏನು ನಾಗರ ಪ್ರಶ್ನೆಯನ್ನು ಪೂರ್ತಿ ವಿವರವಾಗಿ ನೋಡಿದೆ. ಒಂದಷ್ಟು ಶಾಸ್ತ್ರಗಳನ್ನು ಓದಿದ್ದ ನಾಲ್ಕು ವೇದಗಳು, ಇತಿಹಾಸ ಪುರಾಣಗಳು, ಕುಲವೇದ, ಪಂಚರಾತ್ರ ವೇದಾರ್ಥ ಸಾರ್ವಜನಿಕ ಪಂಚರಾತ್ರದ ವೇದಗಳು, ಆಮೇಲೆ ಪಿತೃಶಾಸ್ತ್ರ, ದೈವಶಾಸ್ತ್ರ, ಗಣಿತ, ನ್ಯೂಮರಾಜಿಗಳ ಮೆಥಡಾಲಜಿ, ನ್ಯೂಮರಾಲಜಿ ಮೆಥಡಾಲಜಿ, ಆಮೇಲೆ ದೇವವಿದ್ಯೆ, ಬ್ರಹ್ಮವಿದ್ಯೆ, ಭೂತವಿದ್ಯೆ, ಕ್ಷತ್ರವಿದ್ಯೆ, ನಕ್ಷತ್ರವಿದ್ಯೆ, ಸರ್ಪದೇವ ಸರ್ಪವಿದ್ಯೆ, ದೇವಿಜನ ವಿದ್ಯೆ, ಎಲ್ಲವನ್ನೂ ಓದಿದ್ದಾನೆ. ಓದಿ ಇಷ್ಟು ಓದಿ ಭಗವಂತನ ಬಗ್ಗೆ ಏನು ಕಲಿಯಲೇ ಇಲ್ಲ. ಅದಕ್ಕೆ ಸನತ್ ಕುಮಾರ ಬರುವ ಉತ್ತರ ಬಹಳ ಅದ್ಭುತವಾದಂತೆ. ಹೇಳ್ತಾನೆ ಯದ್ವೈ ಚಿಂತಿತದ ಜ್ಞೇಷ್ಠಾ, ಇದು ಏನು ಓದಿದ್ಯೋ ಅದೆಲ್ಲವೂ ನಾಮಯಿಮಯೇ. ನಿಮಗೆ ಇವಾಗ ಶಬ್ದಗಳು ಪ್ರಪಂಚ ನಾಮರೂಪ ಅನ್ನುವಾದ ಪ್ರಪಂಚ, ಒಂದು ವಸ್ತು ಇದೆ ಅದಕ್ಕೊಂದು ನಾಮ ಇದೆ, ಇಷ್ಟೇ ತಾನೆ ಪ್ರಪಂಚ. ಇನ್ನೊಂದು ಕ್ರಿಯೆ ಇದೆ ಅದು ಬಿಡೋಣ, ನಾಮ ರೂಪ ಕ್ರಿಯೆ. ನಮ್ಮ ಮೂಲೆ ವಸ್ತುಗಳು ಪ್ರಪಂಚ ಮೂಲದಲ್ಲಿ ಒಂದು ನಾಮ, ಒಂದು ಶಬ್ದ ಇರ್ತದೆ, ಅದಕ್ಕೆ ವಾಚ್ಯವಾದ ಒಂದು ವಸ್ತು ಇರ್ತದೆ, ಅದನ್ನೊಂದು ಕ್ರಿಯೆ. ಅದನ್ನ ನಾಮಪದ ಕ್ರಿಯಾಪದ ಅಂತ ಶಬ್ದದಲ್ಲಿ ಎರಡು ಥರ ಬಂತು, ನಾಮ ಕ್ರಿಯೆ. ಆ ಕ್ರಿಯಾಪದ ಬಿಡೋಣ ಇರ್ಬೇಡ. ವಸ್ತುತಃ ಒಂದು ವಸ್ತು, ಅದಕ್ಕೊಂದು ನಾಮ. ನಾಮರೂಪಾತ್ಮಕ ಪ್ರಪಂಚ, ಆ ನಾಮಾತ್ಮಕ ಪ್ರಪಂಚವೇ ಸಮಸ್ತ ಶಾಸ್ತ್ರಗಳು. ಅವೆಲ್ಲ ಬೇರೆ ಬೇರೆ ವಸ್ತುಗಳ ಬಗ್ಗೆ ಹೆಸರು ಹೇಳಿ ಅದಕ್ಕೆ ಯಾವುದರ ಗುಣಗಳನ್ನು ಹೇಳ್ತಕ್ಕಂಥ. ಅದರಿಂದ ಈ ಶಬ್ದ ಪ್ರಪಂಚ ಅಂತಂದ್ರೆ ನಾಮ. ಈಗ ಏನ್ ತಿಳ್ಕೊಂಡಿದ್ದೀನಿ ನೀನು, ಯಾವ್ಯಾವುದೋ ವಸ್ತುವಿನ ನಾಮ. ಎಲ್ಲ ಶಬ್ದಗಳು ಒಂದೊಂದು ಶಬ್ದ ಒಂದೊಂದು ಅರ್ಥ ಇದೆ. ನಮ್ಮ ಕೋಶ ನೋಡಿದ್ರೆ ಹೇಳ್ತದೆ, ವೃಕ್ಷ ಅಂದ್ರೆ ಮರ, ಪಕ್ಷಿ ಅಂದ್ರೆ ಹಕ್ಕಿ, ಸಿಂಹ ಅಂದ್ರೆ ಒಂದು ಪ್ರಾಣಿ, ಮರ ಅಂದ್ರೆ ಮನುಷ್ಯ. ಈ ಒಂದೊಂದಕ್ಕೆ ಒಂದೊಂದು ಅರ್ಥ ವಿಶೇಷಗಳನ್ನು ಹೇಳ್ತದೆ. ಹುಟ್ಟಿನಲ್ಲಿ ಪ್ರಪಂಚದಲ್ಲಿರುವ ಸ್ಪಷ್ಟವಾಗ್ಮಯ ಪರಿಣಾಮ ಯಾವ್ಯಾವುದೋ ಪ್ರಾಣಿಗಳದ್ದು, ಮನುಷ್ಯನದೋ, ವಸ್ತುಗಳದ್ದು ನೇಮ್ಸ್, ಹೆಸರುಗಳು. ಅಂದ್ರೆ ಈಗ ಒಂದು ತಮಾಷೆ ಇರುತ್ತೆ, ನಮ್ಮ ಕೆಲವರಿಗೆ ಇಡೀ ಕಾವ್ಯ, ಒಂದು ಕಾವ್ಯ ಸಾಹಿತ್ಯದ ರಚನೆ ಮಾಡಿರ್ತಾನೆ, ಅವರು ಬಳಸಿರ್ತಕ್ಕಂಥ ಎಲ್ಲ ಶಬ್ದಗಳು ಡಿಕ್ಷನರಿ ಇರುವ ಡಿಕ್ಷನರಿಯನ್ನು ಕಂಡು ಬರ್ತಾರೆ. ಯಾಕೆಂದ್ರೆ ಡಿಕ್ಷನರಿಯಲ್ಲಿ ಇರುವ ನಾಮಗಳನ್ನೇ ಬಳಸಿ ಅದನ್ನು ವಾಕ್ಯ ಮಾಡ್ತಾರೆ. ನಾಮಗಳನ್ನು ಒಂದು ನಾಮಕ್ಕೆ ಸಂಯೋಜನೆ ಆಗೋದು ವಾಕ್ಯ ಆಗುತ್ತೆ. ಡಿಕ್ಷನರಿ ಅಂತ ವರ್ಡ್ಸ್ ಆಡದೆ ಆ ವರ್ಡ್ಸ್ಗಳನ್ನು ಒಟ್ಟಿಗೆ ಪ್ರಾಪರ್ ಆರ್ಡರ್ ಅದನ್ನು ಒಂದು ವ್ಯವಸ್ಥಿತವಾದ ಜೋಡಿಸಿದಾಗ ಅದು ವಾಕ್ಯ ಮಾತಾಡ. ಹಾಗೆ ನೀನು ನಾಮಗಳನ್ನೇ ಎಲ್ಲ ಶಾಸ್ತ್ರ ಇರುವುದು ಬರೀ ಡಿಕ್ಷನರಿ ಶಬ್ದಗಳೇ. ಆ ಶಬ್ದ ಬೇರೆ ಬೇರೆ ಹಾಕಿದ್ರೆ ಡಿಕ್ಷನರಿ ಅದು ಅನ್ಸುಬಿಟ್ಟಿದ್ದ ಶಾಸ್ತ್ರ ಆಯ್ತು. ಅಂದ್ರೆ ಸಮಸ್ತ ಶಾಸ್ತ್ರಗಳು ಕೂಡ ಯಾವ್ಯಾವುದೋ ನಾಮಗಳನ್ನು ಹೇಳುತ್ತೆ. ಪ್ರಪಂಚದ ಎಲ್ಲಾ ವಿಷಯಗಳು ತೆಗೆದಿದ್ದಿ, ನೃತ್ಯಕ್ಕೆ ಸಂಬಂಧಪಟ್ಟಂತಹ ನಾಮಗಳು ಅದನ್ನು ಬಂತು, ಸಂಗೀತ ಸಂಗೀತದಲ್ಲಿ ಸಂಗೀತಕ್ಕೆ ಸಂಬಂಧಪಟ್ಟಂತಹ ನಾಮಗಳು ಬಂತು. ನಾಮಗಳು ಮಾತ್ರ ಅಲ್ಲ, ನಾದಗಳು ಬಂತು. ಆಮೇಲೆ ಭೂತಶಾಸ್ತ್ರದಲ್ಲಿ ಪ್ರಾಣಿಗಳಿಗೆ ಸಂಬಂಧಪಟ್ಟ ಹೆಸರು, ಆಯುರ್ವೇದದ ಔಷಧಕ್ಕೆ ಗಿಡಮೂಲಿಗೆ ಸಂಬಂಧಪಟ್ಟಂತಹ ಹೆಸರುಗಳು ಬಂತು, ದೇವತೆಗಳ ಹೆಸರು ಬಂತು, ಪಿತೃಗಳ ಹೆಸರು ಬಂತು, ಭೂಗರ್ಭದಲ್ಲಿರತಕ್ಕಂತಹ ಸಂಗತಿಗಳು. ಈ ಯಾವ್ಯಾವುದೋ ವಸ್ತುಗಳ ನಾಮಗಳು ತಾನೆ ಶಾಸ್ತ್ರ. ಹೆಸರುಗಳಂತೆ ಒಂದು ವಸ್ತುವಿಗೆ ಅದರ ಗುಣಧರ್ಮಗಳು, ನೇಮ್ಸ್ ಅಂಡ್ ಕ್ವಾಲಿಟೀಸ್ ಆಫ್ ಇಟ್, ಅದರ ಸ್ವಭಾವ ಇರುತ್ತೆ. ಈ ವಸ್ತು ಹೀಗೆ ಅದರ ಗುಣಧರ್ಮಗಳು. ಹಾಗಾದ್ರೆ ಎಲ್ಲ ಶಾಸ್ತ್ರಗಳನ್ನು ಓದಲು ಒಟ್ಟು ತಿಳ್ಕೊಳ್ಳೇನಂದ್ರೆ ಬೇರೆ ಬೇರೆ ವಸ್ತುಗಳ ಹೆಸರುಗಳು ಗೊತ್ತಾಯ್ತು. ಏನು ಓದ್ದೆ ಅಂತಂದ್ರೆ ಆ ಹೆಸರೇ ಗೊತ್ತಿರೋದಿಲ್ಲ, ಅಯ್ಯೋ ನಾನು ಹೆಸರೇ ಹೇಳಲಿಲ್ಲ ಬೇರೆ ಅಂತ. ಒಂದು ಮರ, ಈಗ ನಮಗೆ ಎಷ್ಟೋ ಸಂದರ್ಭಗಳಾಗುತ್ತೆ ಮರಗಳ ಹೆಸರು, ಬೆಂಕಿಯಲ್ಲಿ ಬೆಳೆದಿರೋದಿಲ್ಲ ಮರಗಳ ಹೆಸರೇ ಗೊತ್ತು. ಯಾಕಂದ್ರೆ ಬೇಕೆಯಲ್ಲಿ ಮರಗಳು ಇರೋದಿಲ್ಲ, ಮರಗಳು ಇರುವಲ್ಲಿ ಇವನು ಇರೋಲ್ಲ. ಹಾಗಾಗಿ ಪುಸ್ತಕದಲ್ಲಿ ಹೆಸರು ಬರುತ್ತೆ, ಅದೇನೆ ಟೈಪ್ ಆಫ್ ಟ್ರೀ ಅಷ್ಟೇ, ಜಾತಿಯ ಮರ ಅದು ಗೊತ್ತು. ಈಗಿನ ಮರ ಹೆಸರು ಆದ ಮರದ ಮೊದಲೇ ಬುಡದಲ್ಲೇ ನಿಂತುಕೊಂಡು ಆ ಮರದ ಹೆಸರು ಹೇಳಿರೋದು ಆ ಮರ ಗೊತ್ತಾಗ ಮರದ ಪರಿಚಯ. ಹಾಗಾಗಿ ಇವೆಲ್ಲಾ ಶಾಸ್ತ್ರಗಳು ಬೇರೆ ಬೇರೆ ವಸ್ತುವನ್ನ ಪರಿಚಯಿಸುವ ನಾಮಗಳು. ನಾವು ಶಾಸ್ತ್ರ ಓದುವ ಮೂಲಕ ವಸ್ತುವಿನ ಆಯುರ್ವೇದ ಓದುವಾಗ ಗಿಡ ಮೂಲಕ ಪರಿಚಯ ಆಯಿತು. ಶಬ್ದ ಪರಿಚಯಿಸುವುದಿಲ್ಲ, ಶಬ್ದಕ್ಕೂ ಆ ನಾಮ ರೂಪಕ್ಕೂ ಇರ್ತಕ್ಕ ಸಂಬಂಧ ಗೊತ್ತಾದ ಮೇಲೇನೆ ಶಬ್ದದಿಂದ ವಸ್ತುವಿನ ಪರಿಚಯ ಆಗುವುದು. ಇವಾಗ ಆ ಮರದ ಹೆಸರು ನಮ್ಗೆ ಗೊತ್ತಾಗುತ್ತೆ, ಕರ್ಕೊಂಡು ಹೋಗ್ಬೇಕು ಆ ಮರದ ಕೂಡ ನಿಲ್ಲಿಸು, ಇದು ಈ ಮರ, ಮರ ತೋರಿಸಿ ಅದರ ಹೆಸರು ಹೇಳಿದ್ರೆ ಆ ನಾಮಕ್ಕೂ ಆ ಫಾರ್ಮಿಗೂ ಸಂಬಂಧ ಗೊತ್ತಾದ ಮೇಲೆ ಆ ಶಬ್ದ ಹೇಳಿದ ತಕ್ಷಣ ಆ ಫಾರ್ಮ್ ಕಾಣಬೇಕು. ಹೀಗೆ ಯಾವ್ಯಾವುದೋ ವಸ್ತುಗಳನ್ನ ಶಾಸ್ತ್ರದ ಮೂಲಕ ಮತ್ತು ಅನುಭವದ ಮೂಲಕ ಹೊರಗಿನಿಂದ ಅದನ್ನು ಗುರುತಿಸಿಕೊಂಡು ಎಲ್ಲ ನಾಮಗಳನ್ನು ತಿಳ್ಕೊಂಡಿದ್ದೀವಿ. ಈಗ ಇದರಲ್ಲಿ ನಮ್ಮದ ಅಂಶ ಏನಿಸ್ತದೆ ಹೇಳಬೇಕಾದ ಗೊತ್ತು, ಇಲ್ಲಿಂದೆಲ್ಲ ನಾಮ ಅಂತ ಎಷ್ಟು ಗೊತ್ತಾಯ್ತಲ್ಲ, ಒಂದೊಂದು ಶಬ್ದ ಒಂದೊಂದು ವಸ್ತುವಿನ ಹೆಸರು. ಈಗ ಇದನ್ನು ಇನ್ನೊಂದು ಆಯಾಮ ನೋಡಿ ಏನಂತ, ಎಲ್ಲ ಶಬ್ದವು ನಾಮ ಯಾರು ದೇವರ ಮಾಡಿ. ಹೀಗೆ ನೋಡಿ ಎಲ್ಲ ಶಬ್ದಗಳು ಭಗವಂತನ ನಾಮ ಅನ್ನುವ ಆಯಾಮದಲ್ಲಿ ನೋಡಿ. ಆಗ ಇನ್ನೊಂದು ಬೇರೆ ಅರ್ಥ ಅಂದ್ರೆ ಭಗವತ್ ಪರ್ವ ಆಗತ್ತೆ. ಆವಾಗ ಅಲ್ಲಿ ಸ್ವಲ್ಪ ಕಷ್ಟದ ಕೆಲಸ, ಅಲ್ಲಿ ಏನೋ ಒಂದು ಪಾಂಡವರ ವಿಷಯ ಬರುತ್ತೆ, ದುರ್ಯೋಧನ ವಿಷಯ ಬರುತ್ತೆ. ಅವಾಗ ಆ ವಾಕ್ಯದಲ್ಲಿ ಭಗವಂತನಂತ ಆಗುವಾಗ ಇದೇ ರೀತಿ ನೋಡುತ್ತೆ. ಆ ವಾಕ್ಯದಲ್ಲಿ ಸಮನ್ವಯವಾಗಬೇಕಾಗಿ ಅನುಕೂಲವಾಗಿ ಪದ ಸಮನ್ವಯ ಅಂತ ಒಂದೊಂದು ಶಬ್ದವನ್ನು ಭಗವತ್ ಪರವಾಗಿ ಅಲ್ಲಿ ಬೇರೆ ಯಾರನ್ನು ಗೌರವ ಹೆಸರು ಇಲ್ಲ, ಪಾಂಡವರ ಹೆಸರು ಇಲ್ಲ. ಅಲ್ಲಿ ದುರ್ಯೋಧನ ಅಂತ ಬಂದರೆ ಅದನ್ನು ಭಗವಂತನ ಹೆಸರಾಗಿ ಅನ್ವಯ ಮಾಡಿಕೊಂಡು ಉಪಾಸನೆ ಮಾಡುವನ. ಭೀಮೋಖಿಲ ಆನಂದ ತನುಸೈವ ರಾಮೋಖಿಲ ಆನಂದ ತನುಸೈವ ಭೀಮೋತಿ ಪಾಪೇಶು ಅನಂತ ವೀರ್ಯ ವಿಚಾರವನ್ನು ಹೇಳಿದ ಭೀಮನ ಬಲ ಭೀಮ ಭಾರತಾತ್ಮೇನ ಹರಿಣ ಬಲರಾಮ ಭೀಮ ಅನ್ನುವ ಹೆಸರಿನಿಂದ ಭಗವಂತನ ಅವರೊಳ ಕೂತು ಯುದ್ಧ ಮಾಡಿದ. ಹಾಗೆ ಆ ಶಬ್ದಗಳನ್ನು ಭಗವತ್ ಪರವಾಗಿ ನೋಡಿ ಇಡೀ ವಾಕ್ಯವು ಭಗವತ್ ಪರ ಅಂತ ಅನುಸಂಧಾನ ಮಾಡುದು ಇನ್ನೂ ಅಂತರಂಗದ ಅರ್ಥ. ಇನ್ನೂ ಆಳಕ್ಕೆ ಹೋದಾಗ ಒಂದೊಂದು ಅಕ್ಷರ ಈ ಭೀಮಹ ಅಂತ ಬಂದಿ ಭೀಮಹ ಅಂದ್ರೆ ಶತ್ರುಗಳಿಗೆ ಭಯಂಕರನಾದವ ಅದೊಂದು ಭಗವಂತನಲ್ಲಿ ಅರ್ಥ ಮಾಡ್ತು. ಭೀ ಮತ್ತು ಮಾ ಒಂದೊಂದು ಅಕ್ಷರವನ್ನು ಭಗವತ್ ಪರವಾಗಿ ಅನುಸಂಧಾನ ಮಾಡಿ ಇದು ಅಕ್ಷರ ಸಂಬಂಧ. ಹೀಗೆ ಭಗವಂತನ ಪರವಾಗಿ ಒಂದು ಗ್ರಂಥವನ್ನು ನೋಡುವಾಗ ಅದಕ್ಕೆ ಬೇರೆ ನೆಲೆಗಳಿವೆ. ಆ ಎಲ್ಲಾ ನೆಲೆಗಳಲ್ಲೂ ಅದೊಂದು ಅಕ್ಷರವೂ ನಾಮವಂತು. ಯಾಕೆಂದ್ರೆ 51 ಅಕ್ಷರಗಳೇ ತಾನೆ ಶಬ್ದಗಳಲ್ಲಿರುವ ಆ 51 ಅಕ್ಷರಗಳಲ್ಲಿ ಆದಿಂದ ಕ್ಷಾತ ತನಕ ಪ್ರತಿಯೊಂದು ಅಕ್ಷರ ಆ ಅಂದ್ರೆ ಅಜ, ಆ ಅಂದ್ರೆ ಅನಂತ, ಈ ಅಂದ್ರೆ ಇಂದ್ರ, ಈ ಅಂದ್ರೆ ಈಶ, ಊಂದ್ರ ಪುತ್ರ, ಊಂದ್ರ ಊರ್ಜ, ಒಂದೊಂದು ರೂಪ ಉಂಟ. ಹಾಗಾದ್ರೆ 51 ರೂಪಗಳನ್ನ ಈ ಸಮಸ್ತ ವಾಗ್ಮಯದಲ್ಲಿ ಅನ್ನ ಅನುಸಂಧಾನ ಮಾಡಬಹುದಾ? ಆಮೇಲೆ ನಿರ್ವಚನ ಈ ಅಂದ್ರೆ ಮಾ ಅಂದ್ರೆ ಏನು, ಈ ಅಂದ್ರೆ ಏನು, ಅರ್ಜುನ ಅಂದ್ರೆ ಆ ಅಂದ್ರೆ ಏನು, ಪುರ ಅಂದ್ರೆ ಏನು, ಜ ಅಂದ್ರೆ ಏನು, ನಾ ಅಂದ್ರೆ ಏನು, ಹೀಗೆ ಒಂದೊಂದು ಅಕ್ಷರಗಳ ನಿರ್ವಚನ ಮಾಡಿಕೊಂಡು ಭಗವತ್ ಪರವಾಗಿ ವೇದದಲ್ಲಿ ಮಹಾಭಾರತ ಅಷ್ಟೇ ಅಲ್ಲ. ಆದ್ರಿಂದ ವೇದಾಕ್ಷರಾನಿ ಯಾವತ್ತಿ ಪಠಿತಾನೆ ತಿಳಿದಾದಿ ತಾವಂತಿ ಹರಿನಾಮಾನಿ ಪಠಿತಾನೆ. ವೇದದ ಅಕ್ಷರಗಳನ್ನ ಎಷ್ಟು ಅಕ್ಷರಗಳನ್ನ ನಾವು ಓದಿದೆವೋ ಅಷ್ಟು ದೇವರ ನಾಮಗಳಾಗಿ ಇದೇ ಋಗ್ವೇದ ಒಂದು ಪಠನ ಮಾಡಿದರೆ ಇದೇ ಋಗ್ವೇದ ಪಠನ ಮಾಡಿದರೆ 432,000 ಅಕ್ಷರ ಇದೆ. ಅದರಲ್ಲಿ ಈಗ ಸ್ವಲ್ಪ ಕಮ್ಮಿ ಇದೆ, ಕೆಲವು ಸೂಕ್ತಗಳನ್ನು ಬಿಟ್ಟುಕೊಂಡಿದೆ, ಕಿಲ ಕಾದುಗಳು ಅದೆಲ್ಲ ಸೇರಿಸಿ 432,000. 432,000 ಅಕ್ಷರಗಳುಳ್ಳ ಋಗ್ವೇದವನ್ನು ಪಾರಾಯಣ ಮಾಡಿದರೆ ಏನ್ ಮಾಡಲಾಗುತ್ತೆ? 432,000 ಭಗವಂತನ ನಾಮವನ್ನು ಪಠನ ಮಾಡಬೇಕು. 432,000 ನಾಮಸ್ಮರಣ. ಮಹಾಭಾರತವನ್ನು ಪಠನ ಮಾಡಿದರೆ ಮಹಾಭಾರತದ 32,000 ಅಕ್ಷರ ಮಾಡಿದೆ. 432,000 ಆದ್ದರಿಂದ ಇಡೀ ಮಹಾಭಾರತ ಪಠನ ಮಾಡಿದರೆ 32,000 ಭಗವಂತ ನಾಮಸ್ಮರಣೆ ಮಾಡಬೇಕಾಗುತ್ತೆ. ಹೌದು, ಶರತ್ ಕುಮಾರನು ನಾರದನ ಹೇಳೋ ಆಗ್ಬೇಕು ನೋಡಪ್ಪ. ಒಂದೊಂದು ಅಕ್ಷರವೂ ದೇವರ ಹೆಸರು, ಒಂದೊಂದು ಶಬ್ದವೂ ದೇವರ ಹೆಸರು. ವಾಕ್ಯ ಶಬ್ದ ಪ್ರಥಮೆಲ್ಲವೂ ನಾಮೈವ ಏನು, ಭಗವಂತನ ನಾಮವಲ್ಲದ ಅಕ್ಷರವೇ ಇಲ್ಲ ಪ್ರಪಂಚ, ಭಗವಂತನ ನಾಮವಲ್ಲದ ಶಬ್ದವೇ ಇಲ್ಲ ಪ್ರಪಂಚ, ಯಾವ ಭಾಷೆಯಲ್ಲಿ. ಯಾಕೆ ಅಂದರೆ ಭಗವಂತನ ನಾಮವಲ್ಲದ ನಾದವೇ ಇಲ್ಲ ಪ್ರಪಂಚ. ನಾಮ ಮಾತ್ರ ಅಲ್ಲ, ನಾದವೂ ನಾಮವಾಗಿಬಿಡುತ್ತೆ. ಅದಕ್ಕೆ ಸಾಮವೇದವನ್ನು ಓದಿದ್ದೇನೆ. ಸಾಮವೇದದಲ್ಲಿ ಎರಡಿದೆ, ನಾಮ ಮತ್ತು ನಾದ. ಅದೆರಡೂ ಭಗವಂತನ ನಾಮವೇ, ನಾದವೂ ಭಗವಂತನ ನಾಮ ಅನ್ನುವಂಥದ್ದು. ಯಾಕೆಂದ್ರೆ ನೋಡಿ, ನಾದ ಅನ್ನುವುದು ಕೂಡ ಒಂದು ಭಾಷೆ. ಮನುಷ್ಯರು ಒಂದು ಶಬ್ದ ಅಂತ ನೋಡ್ಕೊಳ್ತಾರೆ, ಮಾತಾಡಿ ಅವರವರದೇ ಆದ ಭಾಷೆಗಳು, ಒಂದೊಂದು ಪ್ರದೇಶದ ಒಂದೊಂದು ಭಾಷೆ ಮಾಡ್ಕೊಳ್ತಾರೆ. ಪ್ರಾಣಿಗಳು ನಾದದ ಮೂಲಕ ಮಾತಾಡ್ತವೆ, ಭಾಷೆ ಮೂಲಕ ಅಲ್ಲ. ಮತ್ತೆ ಅವು ಕಮ್ಯುನಿಕೇಟ್ ಮಾಡ್ತವೆ, ತಮ್ಮ ಭಾವನೆಗಳನ್ನ ಇನ್ನೊಂದು ಪ್ರಾಣಿಗೆ ಕಮ್ಯುನಿಕೇಟ್ ಮಾಡ್ತವೆ. ಒಂದು ಕಾಗೆ ಇನ್ನೊಂದು ಕಾಗೆ, ಅಥವಾ ಗುಬ್ಬಿ ಇನ್ನೊಂದು ಗುಬ್ಬಿಗೆ, ನಾಯಿ ಇನ್ನೊಂದು ನಾಯಿಗೆ, ಅಥವಾ ಕಾಡಿನಲ್ಲಿ ಜಿಂಕೆಗಳು ಹುಲಿ ಬಂದ್ರೆ ಉಳಿದ ಜಿಂಕೆಗಳಿಗೆ ಇಂಥ ದಿಕ್ಕಿನಲ್ಲಿ ಹುಲಿ ಬರ್ತಾ ಇದೆ ಅಂತ ಮೆಸೇಜ್ ಕೊಡ್ತಾವೆ. ಆ ನಾದ ಕೇಳಿ ಅವು ಉರಿಯಿತ ದಿಕ್ಕಿನಿಂದ ವಿರುದ್ಧ ದಿಕ್ಕಿ ಓಡಿ ಶುರು ಮಾಡ್ತಾವೆ. ಅಂದ್ರೆ ನಾದ ಆಲ್ಸೋ ಹ್ಯಾಸ್ ಮೀನಿಂಗ್, ನಾದಕ್ಕೂ ಅರ್ಥ ಇದೆ, ಅದು ನಾಮ ಆಗುತ್ತೆ, ಅದು ಒಂದು ಶಬ್ದ. ಅಂದ್ರೆ ನಾದು ಅದರಿಂದ ವರ್ಣಗಳು ಎಷ್ಟು ಅಕ್ಷರಗಳು, ಅಕ್ಷರಗಳು ಒಂದು ದೃಷ್ಟಿಯಿಂದ 51 ಅನಂತ ಅಕ್ಷರಗಳು. ಯಾಕೆಂದ್ರೆ ಅದನ್ನು ನಿಮ್ಮನ್ನು ನಾದವೂ ಒಂದು ಅರ್ಥ ಹೇಳುವಾಗ ಅದು ವರ್ಣ ಆಗಿಬಿಟ್ರೆ, ನಾದವೂ ಒಂದು ವರ್ಣ ಆಗಿಬಿಟ್ಟು ಅನಂತ ಅಕ್ಷರಗಳನ್ನು ಇಷ್ಟೇ ಅಕ್ಷರ ನಿಯಮ ಬೇಕಾಗ್ತದೆ. ಅಲ್ಲಿ ಎಂಟು ಅಕ್ಷರಗಳು ಅಕಾರ ಉಕಾರ ಮಕಾರ ನಾದ ಮತ್ತು ಕಲಾಶಾಂತರ ಅಲ್ಲಿ ನಾಡು ಒಂದು ಅಕ್ಷರ ಐದಕ್ಕೆ ಸೇರಲಿಲ್ಲ ಇದು. ಹಾಗಾಗಿ ನಾವು ಪ್ರತಿಯೊಂದು ನಾದದಲ್ಲೂ ಭಗವಂತ ಗುಣಾನುಸಂಧಾನ ಮಾಡುವಾಗ ಅವು ಎಲ್ಲವೂ ಒಂದೊಂದು ಸ್ವತಂತ್ರ ಅಕ್ಷರಗಳಾಗುತ್ತದೆ. ಉದಾಹರಣೆಗೆ ಅದು ನಮ್ಮಲ್ಲಿ ಕೆಲವು ಅಕ್ಷರಗಳೇ ಅಕ್ಷರಗಳಾಗಿಲ್ಲ ನಾದ ಬಿಡಿ. ಉದಾಹರಣೆಗೆ ಇಂಗ್ಲಿಷ್ನಲ್ಲಿ ಎ ಅಂತ ಒಂದು ಅಕ್ಷರ ಇದೆ, ಅಕ್ಷರ ನಮ್ಮ ದೇಶದಲ್ಲಿ ಇಲ್ಲ, ಸಂಸ್ಕೃತಿಯಲ್ಲಿ ಇಲ್ಲ, ಕನ್ನಡದಲ್ಲಿ ಇಲ್ಲ, ಯಾವ ಭಾಷೆಯಲ್ಲೂ ಅವರಿಗೆ ನನ್ನ ಲೋಚನೆ ಎ ಅನ್ನುವ ಅಕ್ಷರ ಇಲ್ಲ. ಇಲ್ಲ ಅದು ಒಂದು ಅಕ್ಷರ ಇಂಗ್ಲಿಷ್ನಲ್ಲಿ, ಅದರಿಂದ ಅಕ್ಷರ ಅನಂತ. ಇದು ನಮ್ಮ ವ್ಯವಹಾರದ ಬಗ್ಗೆ ಇವತ್ತೊಂದು ಅಕ್ಷರ ಭಗವಂತ ನಮ್ಮ ಗುಣವನ್ನು ಅನುಸಂಧಾನ ಮಾಡುವಾಗ ಎಲ್ಲವೂ ಅಕ್ಷರ ಎಲ್ಲ ನಾಡು ಅಕ್ಷರ ಇಲ್ಲ. ಹಾಗಾಗಿ ಅವನ ನಾಮ ಈಗ ಏನದು ನಿನಗೆ ಏನು ಓದಿದಿ ಅದೆಲ್ಲವೂ ಯಾವ ಯಾವುದರದ್ದು ನಾಮ ಅಲ್ಲ, ಮತ್ತೆ ದೇವರ ನಾಮ. ನೀವು ಎಚ್ಚರ ಬಂದ್ಬಿಟ್ರೆ ದೇವರ ನಾಮ ಹೇಳಬೇಕು. ದೇವರ ನಾಮ ಹೇಳಬೇಕು ಅಂದ್ರೆ ಏ ಅವ್ನು ದೇವರ ನಾಮ ಹೇಳೋದಿಲ್ಲ ಏನೇನು ಹೇಳಿ, ಹಾಗೆ ದೇವರ ನಾಮ ಅಲ್ಲಂತದ್ದು ಯಾರು ಹೇಳಿಕೆ ಬರುವುದಿಲ್ಲ. ಏನು ಹೇಳಿದ್ರು ದೇವರ ನಾಮ ಅಂತಲ್ಲ, ಅವ್ರು ದೇವರ ನಾಮ ಹೇಳಿಕೆ ಪ್ರತ್ಯೇಕ ಏನೋ ಒಂದು ಮಾತು ಬೇಕಾಗಿದೆ. ಏನು ನಾದ ಬಂತು, ಏನು ಮಾತು ಬಂತು, ಏನು ಶಬ್ದ ಬಂತು, ಅದು ದೇವರ ನಾಮವಾಗಿ ಬಿಡುತ್ತದೆ. ಇದು ನಿಜವಾದ ಉಪಾಸನೆ. ಇಡೀ ವೇದಗಳನ್ನ ದೇವರ ನಾಮವಾಗಿ ಬಂತ ಅದಲ್ಲ. ಅದಕ್ಕೆ ನಾವು ಈಗ ವೇದವನ್ನು ಪ್ರಾರಂಭ ವೇದ ಪಾರಾಯಣ ಮಾಡುವುದು ಓಂಕಾರದ ವಿಸ್ತಾರ. ವೇದಗಳು ಎಲ್ಲ ವೇದಗಳು ಓಂಕಾರದ ವಿಸ್ತಾರ. ಓಂಕಾರ ಹೇಳುತ್ತೆ ಭಗವಂತನ ಮೂಲ ನಾಮಧೇಯ. ಅದರಿಂದ ಆ ಓಂಕಾರದ ನಾಮವನ್ನೇ ವಿಸ್ತಾರ ಮಾಡಿ ನಾನಾ ನಾಮಗಳಿಂದ ಓಂಕಾರ ವಂಚನೆಗಳು ಯಾರವ ಅದಕ್ಕೆ ನಮ್ಮ ಬರೀ ವೇದಾಧ್ಯಯನ ಪ್ರಾರಂಭ ಮಾಡುವಾಗ ಓಂಕಾರ ವಂಚನಾದ ಬರೀ ನಾಮ ಅಂತ ಈ ಅನುಸಂಧಾನ ಎಲ್ಲರೂ ಮರೆಸಿರುವ ಮುಖ್ಯ ಹೇಳಿದೆ. ಸ್ಮಾರಕರು ಕೂಡ ಶ್ರೀ ಗುರುದೇವರ ಪರ ಗಮನಿಸಿ ಅದೇ ಕೆಲವರು ಹರಹೋಮ ಹರಿಯುವ ಮುಖ್ಯ ಹೇಳೋದು ಹರಿಯೋಮ್ ಯಾಕೆ ಬರೇ ಓಂ ಕರೆದ ಶ್ರೀ ಗುರುದೇವರು ಹೋಮ್ ಅಂತಾರೆ ಹರಿಯೋಮ್ ಹೇಳಿದ್ರೆ ಅವರು ಇಂಪಾರ್ಟೆನ್ಸ್ ಕೊಟ್ಟಾಗ ಕೆಲವೇ ಸ್ಮಾರಕರು ಆದ್ರೆ ಹರಹ ಹೇಳೋದು ಯಾಕೆಂದ್ರೆ ನೋಡಿ ಲ್ಯಾಂಗ್ವೇಜ್ ನಲ್ಲಿ ಒಂದು ನಿಯಮ ಇದೆ ಬಹಳ ತಮಾಷೆ ಇದೆ. ಸಮಾನಾಕ್ಷರವುಳ್ಳ ಎರಡು ಶಬ್ದಗಳು ಒಂದೇ ಸಂಖ್ಯೆಯ ಅಕ್ಷರಗಳಿವೆ ಅದು ಎರಡು ಶಬ್ದಗಳನ್ನು ಒಟ್ಟಿಗೆ ಪ್ರಯೋಗಿಸುವಾಗ ಯಾವುದು ಆ ಎರಡು ಶಬ್ದಗಳ ಅರ್ಥದಲ್ಲಿ ಯಾವುದು ಶ್ರೇಷ್ಠವೋ ಅದನ್ನು ಮೊದಲು ಕರೆದಿದೆ ವ್ಯಾಕರಣದಲ್ಲಿ ಅಭ್ಯರಿಕಿತವನ್ನು ಕೂರುವ ಉದಾಹರಣೆ ಈಗ ಹರಿ ಮತ್ತು ಹರ ಇದು ಸಮಾನಾಕ್ಷರದ ಎರಡು ಶಬ್ದಗಳ ಎರಡು ಎರಡೇ ಅಕ್ಷರ ಹರಿ ಅಂದ್ರೆ ಎರಡು ಅಕ್ಷರ ಹರ ಅಂದ್ರೆ ಎರಡು ಅಕ್ಷರ ಇದನ್ನು ಹೇಗೆ ಹೇಳಬೇಕು ಇದನ್ನು ಸಮಾಜ ಮಾಡುವ ಹರಿಹರ ಅನ್ನೋದು ಹರ ಹೇಳಿ ಅಭ್ಯರ್ಗಿತ ಮೂರು ಯಾವುದು ಶ್ರೇಷ್ಠವಾದನ್ನು ಮೊದಲು ಹೇಳಬೇಕು ಅಂತ ಹರಿಹರ ಅನ್ನೋದು ಹರ ಹರಿ ತೊಳೆದೇ ಇಲ್ಲ ಯಾವ ಯಾವುದೇ ಭಾಷೆಯಲ್ಲಿ ಯಾವುದೇ ಗ್ರಾಮ ನೀವು ಪುಸ್ತಕದಲ್ಲಿ ಕೂಡ ಹರಿಹರ ಹೇಳುವುದು ಹೊರತು ಹರ ಹರಿ ಶಬ್ದ ಪ್ರಯೋಗಿಸಿದ ಕಾರಣ ಏನಂದ್ರೆ ಈ ಎರಡು ಸಮಾನಾಕ್ಷರದ ಶಬ್ದಗಳು ಅದರಲ್ಲಿ ಯಾವುದು ಶ್ರೇಷ್ಠವೋ ಅದನ್ನು ಮೊದಲು ಹೇಳಬೇಕು ಅನ್ನೋದು ವ್ಯಾಕರಣದ ನಿಯಮ. ಹಾಗಾದ್ರೆ ಯಾರು ಶ್ರೇಷ್ಠ ಈ ಸ್ಮಾರಕವೂ ಗೊತ್ತಿದೆ ಅವರು ಹರಿಹರ ಅಂದ್ರೆ ಹರ ಹರಿ ಹೇಳೋದು ಹರಿ ಎನ್ನುವುದು ಮೊದಲು ಬಂತು. ಹಾಗಾಗಿ ಸಮಸ್ತ ವೇದ ಪ್ರತಿಪಾದ್ಯನಾದವ ಹರಿ ಅನ್ನೋದಕ್ಕೋಸ್ಕರ ತಾವಂತಿ ಹರಿನಾಮಾನಿ ಪುರಾಣದಲ್ಲಿ ಅಂದ್ರೆ ಹರಿ ಹಿಂದೂ ನಾವು ಹರಿಯ ನಾಮವನ್ನು ಉಚ್ಚರಿಸಿ ಅನ್ನೋದಕ್ಕೋಸ್ಕರ ಈ ಶಬ್ದವನ್ನು ಹೇಳೋದು. ನಾನು ಮೊನ್ನೆ ಇತ್ತೀಚೆಗೆ ಮುಂಬೈ ಹೋದಾಗ ಅಲ್ಲಿ ಒಬ್ಬರು ಮದರಾಸ್ನಲ್ಲಿ ವೇದ ಓದಿದವರನ್ನು ಮೊದಲು ವೇದ ಘೋಷ ಮಾಡ್ತಿದ್ರು ಉಪನ್ಯಾಸವನ್ನು ಅವರು ಮದರಾಸ್ನಲ್ಲಿ ವೇದ ಕಚ್ಚಿ ಅಮಗೋಜ ಸ್ವಾಮಿಗಳ ಒಂದು ಕ್ಲಾಸ್ ನಡೆಸುವುದರ ಬಗ್ಗೆ ಅಧ್ಯಯನ ಮಾಡಿದ್ರು. ಚೆನ್ನಾಗಿ ವೇದ ಹೇಳ್ತಾರೆ. ಮೂರ್ ನಾಲ್ಕು ದಿವಸ ಮಾಡಿದ್ರು ಆಗೋದು ಸ್ವಲ್ಪ ಕಾಯಿಲೆ ಇದೆ ಇಲ್ಲಿ ಸ್ವಲ್ಪ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಹೇಳಿ ಒಂದ್ ದಿವಸ ಉಪನ್ಯಾಸ ತೆಗೆದೆ ನಾನು. ಸರಿ ಈ ವೇದಾಕ್ಷರಾಣಿ ಯಾವಂತಿ ಪಟಿದಾನಿ ಬೀಜಾಕ್ಷಿ ತಾವಂತಿ ಹರಿನಾಮಾನಿ ಅಂತ ಪುರಾಣದಲ್ಲಿ ನೋಡು. ಆದ್ದರಿಂದ ವೇದ ಅನ್ನೋದು ಹರಿನಾಮ ಅಂತ ತಿಳಿದಕ್ಕೋಸ್ಕರ ಓಂಕಾರ ವಂಚನ ಹರಿಯನ್ನ ವೇದದ ಮೂಲಕ ಅನುಸಂಧಾನ ಮಾಡ್ತಿದೆ. ಈ ಅನುಸಂಧಾನಕ್ಕೋಸ್ಕರ ನಿಯತವಾಗಿ ಹರಿ ಅಂತ ಹೇಳ್ತಾ ಇದ್ದೇನೆ ಅಂತ ಒಂದು ದಿವಸ ಹೇಳಿದೆ. ಒಂದು ದಿವಸದಲ್ಲಿ ಯೋಚನೆ ಮಾಡಿದ್ರು ಆಮೇಲೆ ಮತ್ತೆ ನಾಲ್ಕೈದು ದಿವಸ ಬಂದಿದ್ದರು ಶ್ರೀ ಗುರು ಪ್ಯೂರ್ ಮಹಾಹರಿ ಓಂ ಅಂತ ಇಲ್ಲ ಅದು ಈಚೆ ಬಂದರೆ ಬಿಟ್ಟರು ಏನೋ ಗೊತ್ತಿಲ್ಲ ಅಂತ ನಾನು ಇದ್ದ ಎಲ್ಲ ಸಹ ಹೇಳಿದೆ ಹರಿ ಓಂ ಅಂತ ಹೇಳಿ ಬಂದಿದ್ದೆ. ಕೆಲವೊಮ್ಮೆ ಅವರು ತಪ್ಪದವರು ಅವಳಿಕೆ ನಾವು ತಿಳಿ ಹೇಳಿದ್ರೆ ತಿದ್ದಿಕೊಳ್ಳ ಅಂತ ಅಂತ ದುರಾಗ್ರಹದ ಹರಿ ಓಂ. ಇದರರ್ಥ ನಮ್ಮ ಸಮಸ್ತ ಸಾಮಾನ್ಯ ಯಾರು ಬಂದರೂ ಕೂಡ ಪ್ರಪಂಚದ ಪ್ರಾಣಿಗಳ ಬಳಕೆ ಪ್ರಾಣಿಗಳ ನಾದ ಸರ್ವೇ ದೋಷ ಪ್ರಾಣಿಗಳ ಪಕ್ಷಿಗಳು ಕುಗ್ಗುವ ಈಶ್ವರ ಪಕ್ಷಿಗಳು ಕುಗ್ಗುವ ಮನಿ ಪ್ರಾಣಿಗಳ ಮನಿ ಪ್ರಕೃತಿ ಇಲ್ಲಾಗಿರ್ತಕ್ಕಂಥ ಗಾಳಿ ಸಮುದ್ರ ದೋಷ ಮನೆ ನಿಂತುಕೊಂಡು ಸರ್ವೇ ಆಗುವಾಗ ಎಷ್ಟು ವರ್ಷದ ಹೋಗಿ ಬಾಕಿ ಅದಕ್ಕೆ ನಾವು